ಹರಿ ಓಂ ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, 50ನೇ ಶ್ಲೋಕನೇ ಪಾಠ. ನ ನಿರ್ಗತ ಅಲಾತಾತ್ತಿ ದ್ರವ್ಯತ್ವಾಭಾವಯೋಗತಃ ವಿಜ್ಞಾನೇಪಿ ತಥೈವ ಸ್ಯುಃ ಆಭಾಸಸ್ಯಾವಿಶೇಷತಃ ನ ನಿರ್ಗತ ಅಲಾತಾತ್ತಿ ದ್ರವ್ಯತ್ವಾಭಾವಯೋಗತಃ ವಿಜ್ಞಾನೇಪಿ ತಥೈವ ಸ್ಯುಃ ಆಭಾಸಸ್ಯಾವಿಶೇಷತಃ. ಕೊಳ್ಳಿಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆತ್ಮನು ಅಲುಗಾಡುವುದಿಲ್ಲ, ಆತ್ಮನಿಂದ ಯಾವುದು ಹೊರಗೆ ಬಂದಿಲ್ಲ, ಆತ್ಮನಲ್ಲಿ ಯಾವುದು ಪ್ರವೇಶವಾಗುವುದಿಲ್ಲ. ಆತ್ಮನು ಕೇವಲ ಅರಿವಿನ ಸ್ವರೂಪನೇ ಆಗಿದ್ದಾನೆ ಅನ್ನುವುದಕ್ಕಾಗಿ ಕೊಳ್ಳಿಯ ಉದಾಹರಣೆ ಕೊಟ್ಟಿದ್ದಾರೆ. ಕೊಳ್ಳಿ ಕೊಳ್ಳಿ ಕೊಳ್ಳಿ ಅಗರಬತ್ತಿಯನ್ನು ನೀವು ಹಚ್ಚಿದಾಗ ಪ್ರಾರಂಭದಲ್ಲಿ ಉರಿತಿರ್ತದಲ್ಲ, ಅದು ಕೊಳ್ಳಿ. ದೊಡ್ಡ ಕಿಡಿ ಕಿಡಿ ಅಲ್ಲ, ಉರಿ ಉರಿಯೂ ಅಲ್ಲ, ಉರಿ ಹೋದ್ಮೇಲೆ ಉರಿ ಕೊಳ್ಳಿ. ಕೊಳ್ಳಿ ಕೊಳ್ಳಿಯಿಂದ ವರ್ತುಳ ಸ್ಟ್ರೇಟ್ ಲೈನು ಹೊರಗೆ ಬಂದು ಅಂತ ಹೇಳ್ತೀವಿ. ತ್ರಿಕೋನ ವೃತ್ತ ವರ್ತುಳ ಕೊಳ್ಳಿಯಿಂದ ಹೊರಗೆ ಬಂದು ಅಂತ ಹೇಳ್ತೀವಿ. ಕೊಳ್ಳಿಯಿಂದ ಹೊರಗೆ ಬಂದು ಅಂತ ಹೇಳ್ತಾರೆ. ಪಕ್ಷಿಗಳು ಗೂಡಿನಿಂದ ಹೊರಗೆ ಬಂದಂಗ ಪಕ್ಷಿಗಳು ಗೂಡಿನಿಂದ ಹೊರಗೆ ಬಂದ ಹಾಗೇನ ಹೊರಗೆ ಬಂದ ಅಂತ ಹೊರಗೆ ಬಂದು ಅಂತ ಹೆಂಗ ಹೇಳ್ತೀರಿ? ಅದಕ್ಕೆ ಹೇಳ್ತಾರೆ ದ್ರವ್ಯತ್ವ ಅನ್ನೋದೇ ಇಲ್ಲ. ದ್ರವ್ಯತ್ವ ಅಂತಂದ್ರೆ ಸ್ಟಫ್ನೆಸ್, ಅದಕ್ಕೆ ವಸ್ತುತ್ವ ಅನ್ನೋದು ಇರಬೇಕಾಗ್ತದೆ. ದ್ರವ್ಯತ್ವ ಅಂದ್ರೆ ವಸ್ತುತ್ವ. ವಸ್ತುತ್ವ ಅನ್ನುವುದೇ ಇಲ್ಲದೆ ಇದ್ದಾಗ ಭರ್ ಬಂತು ಅಂತ ಹೆಂಗ್ ಹೇಳ್ತೀರಿ? ಆ ತ್ರಿಕೋನ ಆ ವರ್ತುಳ ಆ ಲೈನು ವಕ್ರವಾದ ರೇಖೆಗಳು ಹೊರಗೆ ಬಂದವು. ವಕ್ರವಾದ ರೇಖೆ ದ್ರವ್ಯತ್ವ ಅಭಾವ ಯೋಗತಃ ಆ ಹೊರಗೆ ಏನು ಬಂದದ ಅಂತ ನೀವು ಹೇಳ್ತೀರಿ, ಅದಕ್ಕೆ ವಸ್ತುತ್ವ ಅನ್ನೋದೇ ಇಲ್ಲ. ಹೇಗೋ ಹಾಗೆ ಈ ಅರಿವಿನ ವಿಷಯದಲ್ಲಿಯೂ ಕೂಡ ಹಾಗೆ ಕೊಳ್ಳೆಯಿಂದ ಅದು ಬಂತು ಇದು ಬಂತು ಮತ್ತೊಂದು ಬಂತು ಇನ್ನೊಂದು ಬಂತು ಬಂತು ಬಂತು ಬಂತು ಬಂತು ಅಂತ ಬಂದದ್ದಕ್ಕೆ ಏನಿದೆ ವಸ್ತುತ್ವ ಅಲ್ಲಿ? ಯಾವ ವಸ್ತು, ಐ ರಿಪೀಟ್, ಯಾವ ವಸ್ತು ವಸ್ತುತ್ವವನ್ನೇ ಹೊಂದಿಲ್ಲ, ಆ ವಸ್ತು ವಸ್ತು ಆದೀತ ಯಾವ ವಸ್ತು ವಸ್ತುತ್ವವನ್ನೇ ಹೊಂದಿಲ್ಲ ಆ ವಸ್ತು ಅದು ವಸ್ತು ಅನಿಸಿಕೊಂಡೀತ ಇಲ್ಲ. ಎಲ್ಲಿದೆ ನಿಮ್ ಜಗತ್ ಹಾಗಾದ್ರೆ? ಆಭಾಸ ಮಾತ್ರ. ಆಭಾಸಸ್ಯ ಅವಿಶೇಷತ. ಆದ್ದರಿಂದ ಇದು ತೋರಿಕೆ ಮಾತ್ರವಾಗಿದೆ ವಿನಃ ಇದಕ್ಕೆ ತನ್ನದೇ ಅಂತ ಯಾವ ಅಸ್ತಿತ್ವ ಇಲ್ಲ. ವಿಜ್ಞಾನೇಪಿ ತಥೈವ. ಅರಿವಿನ ವಿಷಯದಲ್ಲಿ ಕೂಡ ಹಾಗೆಯೇ. ಹೇಗೋ ಹಾಗೆ ಅಂತ ಹೇಳ್ತಾ ಇದ್ರಲ್ಲ ನೀವು, ಕಥಂ ತುಲ್ಯತ್ವಮಿತಿ. ಹಾಗೇನೆ ಅಂತ ಹೇಳಲಿಕ್ಕೆ ಎರಡರಲ್ಲಿ ಸಾಮಾನ್ಯತ ಏನಿದೆ, ಎರಡರಲ್ಲಿ ಸಾಮಾನ್ಯತ ಏನಿದೆ ಅಥವಾ ಸಮಾನತ್ವ ಏನಿದೆ? ಹಾಗೆ ಇದು ಕೂಡ ಅಂತ ಹೇಳ್ತೀರಾ? ಹಾಗೆ ಇದು ಕೂಡ ಅಂತ ಹೇಳ್ಬೇಕಾದ್ರೆ ಅದಕ್ಕೂ ಇದಕ್ಕೂ ಸಾಮಾನ್ಯತ್ವ ಇರಬೇಕಲ್ವಾ? ಏನ್ ಸಾಮಾನ್ಯತ್ವ ಇದೆಪ್ಪ ತೋರಿಸ್ತೀರ ನಮಗೆ? ಅದಕ್ಕಾಗಿ ಈ ಎರಡು ಶ್ಲೋಕ ಒಂದಾವ 51-52. ವಿಜ್ಞಾನೇ ಸ್ಪಂದಮಾನೇ ವೈ ನಾಭಾಸ ಅನ್ಯತೋ ಭುವಃ ನ ತತೋನ್ಯತ್ರ ನಿಸ್ಪಂದಾತ್ ನ ವಿಜ್ಞಾನಂ ವಿಶಂತಿ ತೇ ನ ವಿಜ್ಞಾನಂ ವಿಶಂತಿ ತೇ. ಕರೆಕ್ಟ್ ಆಗಿದೆ. ನ ವಿಜ್ಞಾನಂ ವಿಶಂತಿ ತೇ ನ ನಿರ್ಗತಾಸ್ತೇ ವಿಜ್ಞಾನಾ ದ್ರವ್ಯತ್ವಾಭಾವಯೋಗತಃ ಕಾರ್ಯಕಾರಣತಾಭಾವಾತ್. ಅಥೋ ಚಿಂತ್ಯಾಃ ಸದೈವತೇ ಭಾವಾದಿ ಕಾರ್ಯಕಾರಣತಾ ಭಾವಾದಿ. ಇಲ್ಲ, ಕಾರ್ಯಕಾರಣತಾ ಭಾವಾತ್ ಅಂತಾನೆ ಕೊಟ್ಟಾರೆ. ಯತೋ ಚಿಂತ್ಯಾ ಸದೈವತಿ. ವಿಜ್ಞಾನೇ ಸ್ಪಂದಮಾನೇ ವೈ ನಾಭಾಸ ಅನ್ಯತೋ ಭುವಃ ನ ಆಭಾಸ ಅನ್ಯತಃ ಅನ್ಯತೋ ಭುವಃ. ಜ್ಞಾನೇ ಸ್ಪಂದಮಾನೇ ವೈ ನ ಆಭಾಸ ಅನ್ಯತಃ ಅಭುವಃ. ನಾನು ಅದನ್ನು ಹುಡುಕ್ತಾ ಇದ್ದೆ. ಜ್ಞಾನಸ್ಯ ವಿಶೇಷತಃ ಅನ್ಯತಃ ಭುವಃ. ಇಲ್ಲ ಇಲ್ಲ ಇಲ್ಲ, ಅನ್ಯತಃ ಭುವಃ ನ ಭುವಃ. ಆಭಾಸ ಅನ್ಯತಃ ನ ಭುವಃ ಅನ್ವಯ ಹಾಗೆ ನ ಇದೆ. ಆಭಾಸ ಅನ್ಯತಃ ನ ಭುವಃ. ವಿಜ್ಞಾನೇ ಸ್ಪಂದಮಾನೇ ವೈ ಆ ಅರಿವು, ಆ ಅರಿವು ಅರಿವು ಮಾತ್ರವಾಗಿ ಇದ್ದಾಗ್ಯೂ ಕೂಡ ವೃತ್ತಿಗಳ ಭಾವದಲ್ಲಿ ಅಲುಗಾಡಿದಂತೆ ತೋರ್ತದೆ. ವೃತ್ತಿಗಳ ಭಾವದಲ್ಲಿ ಅಲುಗಾಡಿದಂತೆ ತೋರ್ತದೆ. ವಾಸ್ತವಿಕವಾಗಿ ಆ ಅಲುಗಾಟ ಅನ್ನುವುದು ಅದರಿಂದಲೂ ಆಗಿಲ್ಲ, ಹೊರಗಿನಿಂದಲೂ ಆಗಿಲ್ಲ. ಹೊರಗಿನಿಂದ ಅನ್ನಲಿಕ್ಕೆ ಶಬ್ದ ಅನ್ಯತಃ, ಅನ್ಯತಃ ನ ಭುವಃ. ಆಭಾಸ ಅನ್ಯತಃ ನಭುವ, ಬೇರೆ ಇನ್ನೊಂದು ಥರ್ಡ್ ಏಜೆನ್ಸಿಯಿಂದಲೂ ಕೂಡ, ಮೂರನೆಯ ಫ್ಯಾಕ್ಟರ್ನಿಂದಲೂ ಕೂಡ ಅದು ಯಾವುದೇ ಪ್ರಕಾರವಾದ ಸ್ಪಂದನೆಗೆ ಒಳಗಾಗಿಲ್ಲ. ಮತ್ತು ಈ ಪ್ರಕಾರವಾದ ವೃತ್ತಿಗಳ ಅಲುಗಾಟದಿಂದ ಅದರಲ್ಲಿ ಯಾವ ಬದಲಾವಣೆ ಆಗುವ ಸಾಧ್ಯತೆಯೂ ಇಲ್ಲ. ಅದರಿಂದ ಅಲುಗಾಟ ಆಗಿಲ್ಲ, ಅಲುಗಾಟದಿಂದ ಅದರಲ್ಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಅನ್ಯತ್ರ ನಿಸ್ಪಂದಾತ ವಿಜ್ಞಾನಂ ನ ವಿಶಂತಿತೆ, ಆ ಅರಿವು ಸಹಸ್ರಾರು ವೃತ್ತಿಗಳು ಬರಬಹುದು ಹೋಗ್ಬಹುದು, ಸುಖ ದುಃಖ ನೋವು ನಲಿವು ಸಂತೋಷ ಹೊಗಳಿಕೆ ತೆಗಳಿಕೆ ಧರ್ಮ ಅಧರ್ಮ ಪಾಪ ಪುಣ್ಯ ಬರಬಹುದು ಹೋಗ್ಬೋದು, ಎಲ್ಲಾ ವೃತ್ತಿಗಳು ಬರಬಹುದು ಹೋಗ್ಬೋದು, ಅವುಗಳ ಸ್ಪಂದನೆಯಲ್ಲಿ ಅರಿವಿನಲ್ಲಿ ಯಾವ ಸ್ಪಂದನೆ ಆಗಿಲ್ಲ, ಅರಿವಿನಿಂದಾಗಿ ಅವುಗಳ ಸ್ಪಂದನೆಯೂ ಆಗಿಲ್ಲ. ಕಾರಣ ವೆರಿ ಸಿಂಪಲ್, ಸ್ಪಂದನೆ ಅನ್ನೋದೇ ಆಭಾಸ. ಸ್ಪಂದಿಸ್ತಾ ಇದೆ, ಅಲಗಾಡ್ತಾ ಇದೆ, ಹೈದಾಡ್ತಾ ಇದೆ, ಇದೇ ಆಭಾಸ. ಒಂದು ಕ್ಷಣ ನಾನು ಕೂತ್ಕೊಂಡು ವಿಚಾರ ಮಾಡಿದ್ರೆ ಇದೇ ಕೊಳ್ಳಿ ಇದೆ, ಈಗ ತೋರಿಸ್ತೇನೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್. ಇದು ಕೊಳ್ಳಿ ಇದೆ ಅಂತ ತಿಳ್ಕೊಳ್ರಿ. ಈಗ ಇದು ವರ್ತುಳ ಆಗ್ಬೇಕು ಅಂತಂದ್ರೆ ನಾ ಹೀಗ್ ಮಾಡ್ತೇನೆ, ಕೊಳ್ಳಿ ವರ್ತುಳ, ನಾ ಜೋರು ಮಾಡ್ಬಿಟ್ಟಂದ್ರೆ ನಿಮಗೇನು ಕಾಣಿಸ್ತದೆ? ಕೊಳ್ಳಿ ಕಾಣ, ಇದು ಕಾಣಂಗಿಲ್ಲ, ಇದು ಕಡ್ಡಿ ಗಿಡ್ಡಿ ಏನು ಕಾಣಂಗಿಲ್ಲ, ಏನು ಕಾಣಿಸ್ತದೆ? ವರ್ತುಳ. ಹೌದು, ಆ ವರ್ತುಳ ಆಭಾಸ. ಆ ವರ್ತುಳ ಈ ಕೊಳ್ಳಿಯಿಂದ ಹೊರಗೆ ಬಂದಿಲ್ಲ, ಗೂಡಿನಿಂದ ಪಕ್ಷಿ ಹೊರಗೆ ಬಂದ ಹಾಗೆ ಕೊಳ್ಳಿಯಿಂದ ವರ್ತುಳ ಹೊರಗೆ ಬಂದಿಲ್ಲ. ಒಂದಾಯ್ತಾ, ಈ ವರ್ತುಳ ಕೊಳ್ಳಿಯ ಒಳಗೆ ಹೋಗುದು. ಅದಕ್ಕೆ ಲಾಜಿಕ್ ಏನು ತರ್ಕ ಅಂದ್ರೆ, ಈ ವೆರಿ ಸಿಂಪಲ್, ವರ್ತುಳ ಅನ್ನೋದೇ ವಸ್ತುತ್ವವನ್ನು ಹೊಂದಿಲ್ಲ. ಆ ವರ್ತುಳ ಅನ್ನೋದು ವಸ್ತುತ್ವನ ಹೊಂದಿರು, ಅದು ಅವಸ್ತು. ಅದಕ್ಕೆ ಶಬ್ದ ಏನ್ ಹಾಕ್ಯಾರವರು? ದ್ರವ್ಯ. ದ್ರವ್ಯತ್ವ ಇಲ್ಲ ಅದಕ್ಕೆ. ಹಾಗೆ ಆತ್ಮನಿಂದ ಯಾವುದು ಹೊರಗೆ ಬಂದಿಲ್ಲ, ಆತ್ಮನನ್ನ ಹೋಗಿ ಯಾವುದು ಸೇರೋದಿಲ್ಲ. ಯಾಕೆ ಅಂತಂದ್ರೆ ದ್ರವ್ಯತ್ವ ಅನ್ನೋದೇ ಅದಕ್ಕಿಲ್ಲ. ವರ್ತುಳ ಕಾಣ್ತದಲ್ರಿ, ಅದನ್ನ ನಾನು ತೋರಿಸ್ತೇನೆ. ಸೊ ಇದು ವರ್ತುಳ ಕಾಣ್ತಾ ಇದೆ, ವರ್ತುಳ ಕಾಣ್ತಾ ಇರುವ ಈ ವರ್ತುಳ ಒಂದೊಂದು ಭಾಗವನ್ನು ನಾವು ಚಿಂತನೆ ಮಾಡಿದರೆ ಅದು ವರ್ತುಳದ ಭಾಗವೋ ಏನೋ ಕೊಳ್ಳಿನೋ? ಕೊಳ್ಳಿ. ಸೊ ಈಗ ತಿರ್ಗ ಇದು ಇದು ಕೊಳ್ಳಿ, ಇದು ಮುಂದಿನ ಇದು, ಇದ್ರ ಮುಂದಿನ ಇದು, ಅದು ಹಿಂದಿನ ಕೊಳ್ಳ ಮುಂದಿನ ಕೊಳ್ಳ ಅಂದ್ರೆ ಮುಂದಿಂದ ಹೊರಗೆ ಬಂದಿಲ್ಲ, ಹಿಂದಿಂದ ಹೊರಗೆ ಬಂದಿಲ್ಲ. ಏನಿದೆ ಒಂದೊಂದು ಕ್ಷಣದಲ್ಲಿಯೂ ಕೂಡ ಅಲ್ಲಿರೋದು ಕೊಳ್ಳಿ ಮಾತ್ರ, ಮುಂಚಿನ ಅರಿವು ಅಲ್ಲ, ನಂತರದ ಅರಿವು ಅಲ್ಲ, ವಾಪಸ್ ತಗೊಂಡ ಅರಿವು ಅಲ್ಲ, ಹೊರಗೆ ಹಾಕಿದ ಅರಿವು ಅಲ್ಲ, ಮತ್ತೇನಿದೆ? ಅರಿವು ಮಾತ್ರ ಇದೆ. ಇಷ್ಟೇ ಇದೆ ನೋಡಪ್ಪ. ಯಜ್ಞದೊಳಗ ಉರಿ ಬರ್ತದೆ, ಭಾಷ ಆವಾಗ ಅನ್ಬಹುದು. ಅದೇನೋ ಉರಿಯ ಉರಿಯ ಚಿತ್ರ, ಉರಿಯ ಉರಿಯ ಚಿತ್ರ ನಾವೇನ್ ನೋಡ್ತೀವಿ, ಅದು ಚಿತ್ರ ಆಭಾಸ. ಏಕೆರೆ ಅದೇನು ಉರಿ ಬರ್ತದ, ಆ ಉರಿಯೊಳಗಿನ ಒಂದೊಂದು ಅಂಶವೂ ಕೂಡ ಬೆಂಕಿ ಮಾತ್ರ, ಆ ಬೆಂಕಿ ಮಾತ್ರ ಇಲ್ಲಿ ಬಂತು ಅನ್ಕೋತೀವಿ ಆ ಉರಿ ಅಂತೇವಿ, ಇಲ್ಲಿ ಬಂತು ಅನ್ಕೋತೀವಿ ಆ ಉರಿ ಅಂತೇವಿ, ಇಲ್ಲಿ ಬಂತು ಅಂತೇವಿ ಉರಿ ಅಂತೇವಿ, ಇಲ್ಲಿ ಬಂತು ಅಂತ ಉರಿ ಅಂತೇವಿ. ಆ ಉರಿ ಆಮೇಲೆ ಶಾಂತ ಆಗ್ತಾ ಬರ್ತದೆ, ಆಮೇಲೆ ಶಾಂತ ಆತು ಅಂತೀವಿ, ಬಂತು ಅಂತೇವಿ ಆಮೇಲೆ ಶಾಂತ. ಎಲ್ಲಿ ಶಾಂತ ಆತು? ಅಲ್ಲಿ ಕುಂಡದಲ್ಲಿ ಶಾಂತ ಆತು. ವರ್ತುಳನೂ ಇಲ್ಲ, ತ್ರಿಕೋನೂ ಇಲ್ಲ, ಯಾವ ನೆಟ್ ಲೈನೂ ಇಲ್ಲ, ವಕ್ರ ಲೈನೂ ಇಲ್ಲ. ಹಾಗೆ ಇಲ್ಲಿ ಕೂಡ ಜಗತ್ತು ಇಲ್ಲ, ಜಗತ್ತು ಸೃಷ್ಟಿತವಾಗೇ ಇಲ್ಲ, ಅದು ವಾಪಸ್ ಹೋಗುವ ಅವಶ್ಯಕತೆನೂ ಇಲ್ಲ. ಅದಕ್ಕೆ ನೋಡ್ರಿ ಎಲ್ಲ ಈ ಜ್ಯೋತಿಷಿಗಳು ಯಾಕೆ ಸಿಕ್ಕಾಕೊತಾರ ಅಂತಂದ್ರೆ, ಈ 2018 ಡಿಸೆಂಬರ್ ಒಳಗಾಗಿ ಪ್ರಳಯ ಆಗ್ತದೆ, ಜಲ ಪ್ರಳಯ ಆಗ್ತದೆ, ಬಾಂಬೆ ಎಲ್ಲ ಹೊರಟು ಹೋಗ್ತದೆ, ನ್ಯೂಯಾರ್ಕ್ ಎಲ್ಲ ಮುಳುಗ ಹೋಗ್ತದೆ, ಏನೇನೋ ಹೇಳ್ತಾರೆ. ಯಾಕೆ ಏನೇನೋ ಹೇಳ್ತಾರೆ? ಅದಕ್ಕೆ ಹಿಂಗ ಹಂಗ ಹೇಳ್ಬೇಕಂತ ಅದಕ್ಕೇನು ಆ ತಳ ಬುಡ ಇಲ್ಲ. ಅದಕ್ಕೆ ತಳ ಬುಡ ಇಲ್ಲ, ಹೇಳ್ಕೋತ ಹೋಗ್ತಾನೆ, ನಾವು ಓದ್ಕೋತ ಹೋಗ್ತೇವೆ. ಎಷ್ಟು ಮಂದಿ ಬಾಂಬೆ ಪ್ರಾಪರ್ಟಿ ಮಾರಾಟ ಮಾಡಿ ವಾಪಸ್ ಬಂದ್ಬಿಡು, ಸಣ್ಣ ಪುಟ್ಟ ರೇಟ್ಗೆ ಮಾರಾಟ ಮಾಡ್ಬಿಟ್ರು. ಇದೇ ಟೈಮ್ ಬರಲ್ಲ ಅಂತ ಹೇಳಿ ಇಲ್ಲಿಂದ ಹೋದವ್ರು ಹೋಗಿ ಕೊಂಡ್ಕೊಂಡ್ರು. ಈಗ ಸಣ್ಣ ಪುಟ್ಟ ರೇಟ್ ಸಿಗ್ತದೆ, ತಗೊಂಬಿಡು, 20 ಲಕ್ಷದ 5 ಲಕ್ಷ ಸಿಗ್ತದೆ, ತಗೊಂಬಿಡು. ಅವ್ರು ಬಿಟ್ಟು ಹೊಂಟಾರೆ, ಬುದ್ಧಿಲ್ಲ ಅವ್ರಿಗೆ, ವೇದಾಂತ ಕಲ್ತಿಲ್ಲ. ಎಲ್ಲರಲ್ಲಿ ಸಾಮಾನ್ಯ ಎಲ್ಲಿದೆ ಅಂತ ಕೇಳಿದ್ದಕ್ಕೆ 2 ಶ್ಲೋಕ ಉತ್ತರ ಕೊಟ್ಟಿದ್ದಾರೆ ನೋಡಪ್ಪ. ಹೇಗೆ ಕೊಳ್ಳೆಯಿಂದ ಹೊರಗೆ ಯಾವುದು ಬರದೆ ಹೋದ್ರೂ ಬಂದಿದೆ ಅಂತ ಆಭಾಸ ಪಡ್ತೇವಿ, ವಾಪಸ್ ಹೋಗಿದೆ ಅಂತ ಆಭಾಸ ಪಡ್ತೀವಿ, ಹಾಗೆ ಕೂಡ ಅರಿವಿನಿಂದ ಈ ಜಗತ್ತು ಬಂದಿದೆ, ಜಗತ್ತು ಮತ್ತೆ ಅರಿವಿನಲ್ಲಿ ಹೋಗ್ತದೆ. ಆದರೆ ಇವು ಹೇಳಿಕೆಗಳು ಆಭಾಸ ಮಾತ್ರ ಹೇಳಿಕೆಗಳು. ವಾಸ್ತವಿಕವಾಗಿ ದ್ರವ್ಯತ್ವ ಅಭಾವ ಯೋಗತಃ ಬಂದದ್ದಕ್ಕೆ ದ್ರವ್ಯತ್ವ ಅನ್ನೋದೇ ಇಲ್ಲ. ಬಂದದ ಅಂತ ಹೇಳ್ತೇವೆ, ಬಂದದ್ದಕ್ಕೆ ದ್ರವ್ಯತ್ವ ತೋರಿಸು ಅಂದರೆ ವಸ್ತುತ್ವ ತೋರಿಸು, ಅದ್ರ ಹೆಜ್ಜೆ ತೋರಿಸು, ಅದ್ರ ಡಿಮಾರ್ಕೇಶನ್ ತೋರಿಸು, ಅದ್ರ ಛಾಯಾರ ತೋರಿಸು, ಅದ್ರ ನೆರಳಲ್ಲಿ ತೋರಿಸು, ಏನಾದ್ರು ತೋರಿಸು. ದ್ರವ್ಯತ್ವ ಇಲ್ಲ. ಹಾವಿನ ದ್ರವ್ಯತ್ವ ಏನು ಹೇಳ, ರಜ್ಜು ಸರ್ಪದ ದ್ರವ್ಯತ್ವ ಏನು? ರಜ್ಜು ಸರ್ಪದ ದ್ರವ್ಯತ್ವ ಏನು? ಅಭಾಸ. ರಜ್ಜು ಸರ್ಪದ ದ್ರವ್ಯತ್ವ ಹೇಗಿಲ್ಲವೋ ಹಾಗೆ ಈ ಕೊಳ್ಳೆಯ ಸ್ಪಂದನೆಗೂ ಕೂಡ ಯಾವ ವಸ್ತುತ್ವ ಇಲ್ಲ, ಹಾಗೆಯೇ ಈ ಅರಿವಿನಿಂದ ಹೊರಬಂದಂತಹ ಈ ಪ್ರಪಂಚಕ್ಕೂ ಕೂಡ ಯಾವ ವಸ್ತುತ್ವ ಅನ್ನೋದು ಇಲ್ಲ. 300 ಭಾಷ್ಯ 300 ಇನ್ನೊಂದು ಲಾಜಿಕ್ ಕೊಟ್ಟಾರೆ. ಹಾಗೇನಾದರೂ ದ್ರವ್ಯತ್ವ ಇದ್ದದ್ದೇ ಆದರೆ ಕಾರ್ಯಕಾರಣತ ಅಭಾವ, ಅದು ಕಾರ್ಯಕಾರಣತ ಪ್ರವೇಶ ಆಗ್ತಿತ್ತು. ಮಣ್ಣು ಕಾರಣ, ಮಡಿಕೆ ಕಾರ್ಯ, ಆವಾಗ ನೀವು ವಸ್ತುತ್ವ ದ್ರವ್ಯತ್ವ ತೋರಿಸ್ಬೋದು. ಚಿನ್ನ ಕಾರಣ, ಆಭರಣ ಕಾರ್ಯ, ನೀವು ತೋರಿಕೆಯ ಕಾರ್ಯ ಅಂತ ಹೇಳಿದ್ರು ತಪ್ಪೇನಿಲ್ಲ. ಕಾರಣ ಅದನ್ನೋ ಇಲ್ಲೋ, ನೀವು ಹಾಗೆ ವಿಚಾರ ಮಾಡಿದ್ದಾದ್ರೆ ಇಲ್ಲಿ ವಿಜ್ಞಾನದಲ್ಲಿ ಅಂದ್ರೆ ಅರಿವಿನಲ್ಲಿ, ವಿಜ್ಞಾನ ಅಂದ್ರೆ ಅರಿವು, ಅರಿವಾತ್ಮ, ನೀವು ವಿಚಾರ ಮಾಡಿ ನೋಡು, ಇಲ್ಲಿ ಯಾವುದೇ ಪ್ರಕಾರವಾದಂತಹ ಕಾರಣಭಾವವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನ ಸ್ವರೂಪವಾದಂತಹ ಅರಿವು, ಅರಿವನ್ನು ಕಾರಣವಾಗಿಟ್ಟುಕೊಂಡು ನಾಮರೂಪದ ಜಗತ್ತು ಉಂಟಾಗಿದೆ ಅಂತ ನೀವು ಹೇಳಿದ್ರೆ ನಾವು ಅದಕ್ಕೆ ಸರಿಸಮವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೀವಿ. ಹಗ್ಗವನ್ನ ಕಾರಣವಾಗಿಟ್ಕೊಂಡು ಯಾವುದಾದ್ರೂ ಹಾವು ಹುಟ್ಟಿದೀಯಾ? ಅಧಿಷ್ಠಾನವಾಗಿಟ್ಕೊಂಡಿದೆ ವಿನಃ ಕಾರಣವಾಗಿಟ್ಕೊಂಡಿಲ್ಲ. ವ್ಯತ್ಯಾಸ ಏನು ಅಂತ ಕೇಳ್ತೀರಾ? ಅಧಿಷ್ಠಾನದಲ್ಲಿ ಸನ್ನಿಧಾನ ಮಾತ್ರ ಇದೆ, ಕಾರಣದಲ್ಲಿ ಕ್ರಿಯೇಟಿವಿಟಿ ಇದೆ. ಮಣ್ಣು ಕಾರಣ, ಮಡಿಕೆ ಕಾರ್ಯ. ಮಣ್ಣು ಕಾರ್ಯಕ್ಕೆ ಒಳಪಟ್ಟು ಕ್ರಿಯೆಗೆ ಒಳಪಟ್ಟು ಕಾರ್ಯ ಉಂಟಾಗಿ. ಹಗ್ಗ ಯಾವ ಕ್ರಿಯೆಗೆ ಒಳಪಟ್ಟಿದೆ? ಅದಕ್ಕೆ ಅಧಿಷ್ಠಾನ. ಮಣ್ಣು ಬೇರೆ ಬೇರೆ ಕ್ರಿಯೆಗೆ ಒಳಪಟ್ಟಾಗ ಅಲ್ಲಿ ನಮಗೆ ಮಡಿಕೆ ಎನ್ನುವ ಕಾರ್ಯ ಉಂಟಾದದ್ದು ಕಂಡು ಬರ್ತದೆ. ಆದ್ದರಿಂದ ಮಣ್ಣು ಕಾರಣ, ಅದೇನು ಉಪಾದಾನ ಕಾರಣ ಅಂತ ಕರೀರಿ, ಏನು ತಪ್ಪೇನಿಲ್ಲ. ಆದರೆ ಹಗ್ಗವು ಹೇಗೆ ಕಾರಣವಾದೀತು ಹಾವಿಗೆ? ಹಾಗಾದ್ರೆ ಹಗ್ಗ ಇಲ್ದನೆ ಹಾವು ಕಾರಣಕ್ಕೆ ಸಾಧ್ಯವೋ ಅವನಿಗೆ, ಹಾವು ಕಚ್ಚಿಸಿಕೊಂಡವನಿಗೆ? ಹಗ್ಗ ಇಲ್ಲದೆ ಹಾವು ಕಂಡಿದ್ದ ಅಂತಂದ್ರೆ ಎಲ್ಲಿ ಬೇಕಾದಲ್ಲಿ ಯಾವ ಬೇಕಾದೋ ಹಾವು ಕಾಣಬಹುದು. ಎಲ್ಲಿ ಹಗ್ಗ ಇದೆಯೋ ಅಲ್ಲೇ ಹಾವನ್ನ ಕಂಡ. ಆದ್ದರಿಂದ ಹಾವು ಕಾರ್ಯ, ಹಗ್ಗ ಕಾರಣ ಹೇಳಲಿಕ್ಕಾಗುದಿಲ್ಲ. ಯಾಕೆ? ಹಗ್ಗದಲ್ಲಿ ಯಾವ ಕ್ರಿಯೆಯೂ ಆಗಿಲ್ಲ. ಮಣ್ಣು ಕಾರಣ, ಮಡಿಕೆ ಕಾರ್ಯ, ಏಕೆಂದರೆ ಮಣ್ಣಿನಲ್ಲಿ ಕ್ರಿಯೆ ಆಗಿದೆ. ಕ್ವಾಲಿಟಿ ವೈಸ್ ಮಣ್ಣೆ ಮಣ್ಣೆ. ಹಾಗೆ ಯಾವ ವಿಜ್ಞಾನ ಆತ್ಮ ಅರಿವು ಅಂತಿದೆಯೋ ಆ ಅರಿವಿನಿಂದ ಏನೂ ಹೊರಗೆ ಬಂದಿಲ್ಲ. ಏಕೆಂದ್ರೆ ಅಲ್ಲಿ ದ್ರವ್ಯತ್ವ ಅನ್ನೋದೇ ಇಲ್ಲ. ದ್ರವ್ಯತ್ವ ಅಭಾವ ಯೋಗದ ಕಾರ್ಯಕಾರಣತ ಅಭಾವಾದಿ ಅತಃ ಯತಃ ಚಿಂತ್ಯಾ ಸದೇವತೆ. ನೀನು ಈ ವಿಷಯವನ್ನ ಸತತವಾಗಿ ಮನನ ಮಾಡ್ತಾ ಇರು. ಯಾವ ವಿಷಯವಾಗಿ? ಯಾವುದು ಹೊರಗೆ ಬಂದಿಲ್ಲ, ಮರಳಿ ಯಾವುದು ಆತ್ಮನನ್ನು ಹೋಗಿ ಸೇರುವ ಅವಶ್ಯಕತೆ ಇಲ್ಲ. ಚಿಂತ್ಯಾ, ನೀನು ಸತತವಾಗಿ ಚಿಂತನೆ ಮಾಡು. ಅಲಾತೇನ ಸಮಾನಂ ಸರ್ವಂ ವಿಜ್ಞಾನಸ್ಯ ಸದಾ ಅಚಲತ್ವಂ ತು ವಿಜ್ಞಾನಸ್ಯ ವಿಶೇಷತಃ. ಕೊಳ್ಳಿಗೂ ಆತ್ಮನಿಗೂ ಏನು ಸಮಾನತ್ವ? ಒಂದು ಹೊರತುಪಡಿಸಿ ಎಲ್ಲವೂ ಸಮಾನವಾಗಿ. ಒಂದೇನು ಹೊರತುಪಡಿಸೋದು? ಕೊಳ್ಳಿ ಅದು ಕೊಳ್ಳಿ ಅದು ತಿರುಗಾಡ್ತು ಅಲ್ಲ ಅಲುಗಾಡ್ತು. ಆತ್ಮ ಅರಿವು ವಿಜ್ಞಾನ ಅಲುಗಾಡುತ್ತೆ. ಇದು ಒಂದು ಬಿಟ್ರೆ ಎಲ್ಲ ಸಮಾನ. ಅಲ್ಲಿಯೂ ಆಭಾಸ, ಇಲ್ಲಿಯೂ ಆಭಾಸ. ಅಲ್ಲಿ ಅಲ್ಲಿ ಅಲ್ಲಿ ಏನು ಬಂದ ಹೊರಗೆ ಬಂದಂಗೆ ಅನಿಸಿದೆಯೋ ಹಾಗೆ ಇಲ್ಲಿ ಕೂಡ ಜಗತ್ತೆಲ್ಲ ಹೊರಗೆ ಬಂದಂಗೆ ಅನಿಸಿದೆ. ಅಲಾತೇನ ಸಮಾನಂ ಸರ್ವಂ ವಿಜ್ಞಾನಸ್ಯ. ವಿಜ್ಞಾನಸ್ಯ ಮತ್ತು ಆ ಕೊಳ್ಳಿ ಸಮಾನಂ. ಏನು ಸಮಾನಂ? ವಿಜ್ಞಾನಸ್ಯ ಸದಾ ಅಚಲತ್ವಂ. ಅರಿವು ಅಂತೇನಿದೆಯೋ ಅದು ಸತತವಾಗಿ ಯಾವತ್ತಿಗೂ ಕೂಡ ಅಚಲವಾಗಿದೆ. ಭಾಷ್ಯ ಜಾತಿ ಆ ಜಾತಿ ಆದಿ ಆಭಾಸ ವಿಜ್ಞಾನಿ ಅಚಲೆ ಕಿಂಕೃತ ಇತಿ ಆಹ ಕಾರ್ಯಕಾರಣತಾಭಾವಾತ್ ಜನ್ಯ ಜನಕತ್ವ ಅನುಪಪತ್ತೇ. ಹಾಗಾದ್ರೆ ನಿಮ್ಮ ವಿಜ್ಞಾನ ಅಲುಗಾಡುವುದೇ ಇಲ್ಲ ಅಂತಾದ ಮೇಲೆ ಇಂತಹ ಅಲುಗಾಟರಹಿತವಾದ ವಿಜ್ಞಾನದಲ್ಲಿ ವಿಜ್ಞಾನಿ ಜಾತಿ ಆಭಾಸ ಕಿಂಕೃತಃ ಜಾತಿ ಆಭಾಸ ಕಿಂಕೃತಃ ಯಾಕೆ ತಾನೇ ಇವೆಲ್ಲ ಹುಟ್ಟುಕೊಂಡುವು ಯಾವುವು ಆಭಾಸಗಳು ಏತರಿಂದ ಹುಟ್ಟುಕೊಂಡ್ವಿವು? ಆತ್ಮಹತ್ವ ಅಲುಗಾಡೋದಿಲ್ಲ, ಆತ್ಮಹತ್ವ ಸ್ಥಿರವಾಗಿದ್ದಾನೆ. ಹಾಗೆ ಜಾತಿ ಇತ್ಯಾದಿಗಳು ಯಾಕೆ ಹುಟ್ಟುಕೊಂಡುವು? ನೀವು ಜಾತಿ ಅಂದರೆ ಕಾಸ್ಟ್ ಅಂತ ತಗೋತೀರ, ಅದು ಒಂದೇ ನಿಮ್ಗೆ ಗೊತ್ತಿರೋ ಅರ್ಥ. ನಾವು ಒನ್ ಆಫ್ ದಿ ವಿಕಾರ ಅಸ್ತಿ, ವಿಕಾರಗಳು ಜಾಯತೆ ಅಸ್ತಿ ವರ್ಧತೆ ಜಾತಿ ಒನ್ ಆಫ್ ದಿ ವಿಕಾರ. ಈ ವಿಕಾರದಿಂದ ಆ ವಿಕಾರಕ್ಕೆ ಹೋದಾಗ ಅದು ಹುಟ್ಟಿತು ಅಂತಾನೆ. ಹುಟ್ಟು ಮಾತ್ರ ಹುಟ್ಟಲ್ಲ, ಹುಟ್ಟಿದ್ದು ಮತ್ತೆ ಏನು ಬದಲಾವಣೆಗೊಳಪಡುತ್ತದೆ ಅದು ಕೂಡ ಹುಟ್ಟೆ. ಬಾಲ್ಯಾವಸ್ಥ ಹೋಗಿ ಮಧ್ಯ ವಯಸ್ಸು ಬಂದಿದೆ ಅಂತಂದಾದ್ರೆ ಮಧ್ಯ ವಯಸ್ಸಿನ ಹುಟ್ಟಾಯಿತು ಅಂತ ಅರ್ಥ. ಬಾಲಾವಸ್ಥೆ ಸತ್ತೋಯ್ತು ಅಂತ ಅರ್ಥ. ಅಲ್ಲ, ನಾವು ಜಾತಿ ಅನ್ನೋ ಶಬ್ದ ಅರ್ಥ ಬೇರೆ ಮಾಡಿವಿ, ಅದು ತಪ್ಪು ಅಂತ ಹೇಳೋದು ನಾನು. ಜಾತಿ ಆದಿ ಆಭಾಸ ವಿಜ್ಞಾನೇ ಅಚಲೆ ಕಿಂಕೃತ ಇತಿಹ ಕಾರ್ಯಕಾರಣತ ಅಭಾವಾತ್ ಜನ್ಯ ಜನಕತ್ವ ಅನುಪಪತ್ತೇ. ಕಾರ್ಯ ಕಾರಣ ಭಾವಗಳು ನಮಗೆ ಕಂಡು ಬರದೇ ಇದ್ದರಿಂದಾಗಿ ಹುಟ್ಟಿತು ಮತ್ತು ಹುಟ್ಟಿಸಿದ್ದು ಅನ್ನುವಂಥ ಜನ್ಯ ಜನಕತ್ವ ಹುಟ್ಟುವಂತಹದ್ದು ಅಥವಾ ಹುಟ್ಟಿಸಿದ್ದು ಅನ್ನುವಂತಹ ಭೇದಗಳನ್ನು ನಾವು ಕಾಣುವ ಸಾಧ್ಯತೆ ಇಲ್ಲ. ಅಭಾವ ರೂಪತ್ವಾತ್ ಅಚಿಂತ್ಯಾಹ ತೇ ಯತಃ ಸದೈವ. ಏನದು ಅಚಿಂತ್ಯಾಹ? ಯಾಕೆ ಅಚಿಂತ್ಯಾಹ ಅಂತ ಕರಿತೀರಿ? ಅಭಾವ ರೂಪ. ಎಲ್ಲರೂ ರಜ್ಜು ಸರ್ಪದ ಮೇಲೆ ಧ್ಯಾನ ಮಾಡ್ರಿ, ರಜ್ಜು ಸರ್ಪದ ಮೇಲೆ ಧ್ಯಾನ ಮಾಡಬೇಕು. ಹೇಳ್ರಿ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಅಭಾವ ರೂಪತ್ವ ಅದಕ್ಕೆ ಇರುವಿಕೆ ಅನ್ನೋದೇ ಇಲ್ಲ. ಅಚಿಂತ್ಯಾಹ, ಅದ್ರ ಬಗ್ಗೆ ನಾವು ಯಾವ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಥಾ ಅಸತ್ಸು ಋಜ್ವಾದಿ ಆಭಾಸೇಷು ಋಜ್ವಾದಿ ಬುದ್ಧಿ ದೃಷ್ಟಾ ಅಲಾತಮಾತ್ರೇ ತಥಾ ಅಸತ್ಸು ಏವ ಜಾತ್ಯಾದಿಷು ವಿಜ್ಞಾನಮಾತ್ರೇ ಜಾತ್ಯಾದಿ ಬುದ್ಧಿ ಪುರುಷ ಇವ ಇತಿ ಸಮುದಾಯ ಅರ್ಥ. ಅಲಾತ, ಅಲಾತ ಅಂದ್ರೆ ಉರಿಯುವ ಕೊಳ್ಳಿ. ಈ ಅಲಾತದಲ್ಲಿ ನಾವು ಏನೇನು ಕಂಡಿದ್ದೀವಿ? ಅಸತ್ಸು ರುಜ್ವಾದಿ ಆಭಾಸೇಶು ರುಜ್ವಾದಿ ಬುದ್ಧಿ ದೃಷ್ಟ ಅಲಾತ ಮಾತ್ರೆ, ಉರಿಯುವ ಕೊಳ್ಳೆಯಲ್ಲಿ ನಾವು ಇವಿಷ್ಟು ಭಾವಗಳನ್ನು ಕಂಡಿದ್ದೇವೆ. ಆ ಕಂಡದ್ದೆಲ್ಲವೂ ಆಭಾಸ ಹೇಗೋ ಹಾಗೆ ಆತ್ಮನಲ್ಲಿ ಇವೆಲ್ಲವನ್ನು ನಾವೇನು ಕಾಣ್ತಾ ಇದ್ದೇವೆ, ಇದು ಕೂಡ ಆಭಾಸ ಮಾತ್ರ. ಇವು ವಾಸ್ತವಿಕವಾಗಿ ಯಾವ ಹೊರಗೆ ಬಂದಂತಹದ್ದು ಅಂತ ಏನೋ ಕರಿತಾ ಇದ್ದೀವಿ, ಅವು ಯಾವ ಇಲ್ಲವೇ ಇಲ್ಲ. ಅಸತ್ಸಯೇವ ಜಾತ್ಯಾದಿಷು, ವಿಜ್ಞಾನ ಮಾತ್ರೇ ಜಾತ್ಯಾದಿ ಬುದ್ಧಿಗೆ ಮೃಷಾ ಏವ ಇತಿ ಸಮುದಾಯ ಅರ್ಥ. ಒಟ್ಟಾರೆ ಅರ್ಥ ಏನಪ್ಪ ಅಂತಂದ್ರೆ, ಅದು ಅಲ್ಲಿ ಅರಿವು ಮಾತ್ರ ಇದೆ, ವಿಜ್ಞಾನ ಮಾತ್ರೇ, ಅರಿವು ಮಾತ್ರವಾಗಿ ಇದ್ದದ್ದರಲ್ಲಿ, ಅರಿವು ಮಾತ್ರವಾಗಿ ಇದ್ದದ್ದರಲ್ಲಿ ಜಾತ್ಯಾದಿ ಬುದ್ಧಿಗೆ ಮೃಷಾ ಏವ, ಹುಟ್ಟುತ್ತು ಇತ್ಯಾದಿ ಬುದ್ಧಿಗಳೇನಿವೆಯೋ ಇವು ಸುಳ್ಳೇ ಸುಳ್ಳು, ಆಭಾಸ ಮಾತ್ರ, ಅವು ಇಲ್ಲೇ ಇಲ್ಲ ಅಂತಾನೆ ಅರ್ಥ. 301 ಅಜಂ ಏಕಂ ಆತ್ಮತತ್ವಂ ಇತಿ ಸ್ಥಿತಂ ತತ್ರ ಐಹಿ ಅಪಿ ತತ್ರ ಐಹಿ ಅಪಿ ಕಾರ್ಯಕಾರಣಭಾವಃ ಕಲ್ಪ್ಯತೆ ತೇಷಾಂ. ಹಾಗಾದ್ರೆ ಏನಾಯ್ತೀಗ, ಆತ್ಮ ಹುಟ್ಟಬೇಕಾಗಿಲ್ಲ. ಅಜಂ ಏಕಂ ಆತ್ಮತತ್ವಂ, ಆತ್ಮತತ್ವಂ ಅಜಂ, ಜನ್ಮರಹಿತವಾದದ್ದು. ಏಕಂ ಒಂದೇ ಒಂದಾಗಿದೆ, ಅನೇಕ ರಹಿತವಾಗಿ ಒಂದಾಗಿದೆ. ಇತಿ ಸ್ಥಿತಂ, ಆ ಒಂದು ಸಿದ್ಧಾಂತಕ್ಕೆ ನಾವು ಬಂದಿದ್ದೀವಿ. ತತ್ರ ಅವುಗಳಲ್ಲಿ ಐಹಿ ಅಪಿ ಕಾರ್ಯಕಾರಣ ಭಾವ ಕಲ್ಪ್ಯತೆ. ಯಾರೊಬ್ರು ಏನ್ ಮಾಡ್ತಾರೆ, ಅದರಲ್ಲಿ ಕಾರ್ಯಕಾರಣ ಭಾವ ಕಾಣ್ತಾರೆ. ಯಾವುದರಲ್ಲಿ, ಆತ್ಮನಲ್ಲಿ. ಎಂತ ಆತ್ಮನಲ್ಲಿ, ಅಜಂ ಏಕಂ ಆತ್ಮನಲ್ಲಿ, ಜನ್ಮರಹಿತನಾದಂತಹ ಹುಟ್ಟಾದಿ ವಿಕಾರಿಗಳು ಇಲ್ಲದೆ ಇದ್ದಂತಹ ಆತ್ಮನಲ್ಲಿ ಅವರೇನು ಕಾಣ್ತಾ ಇದ್ದಾರೆ, ಕಾರಣಕಾರಣವನ್ನು ಭಾವಿಸ್ತಾರೆ. ಅವರು ಭಾವಿಸೋರು ಯಾವ ಥರ ಭಾವಿಸ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ದ್ರವ್ಯಂ ದ್ರವ್ಯಸ್ಯ ಹೇತು, ದ್ರವ್ಯಂ ದ್ರವ್ಯಸ್ಯ ಹೇತು ಸ್ಯಾತ್, ಅನ್ಯದನ್ಯಸ್ಯ ಚೈವ ಹಿ ದ್ರವ್ಯತ್ವಮನ್ಯಭಾವಃ ಭಾವೋ ವಾ ಧರ್ಮಾಣಾಂ ನೋಪಪದ್ಯತೆ. ದ್ರವ್ಯಂ ದ್ರವ್ಯಸ್ಯ ಹೇತು ಸ್ಯಾತ್, ಅನ್ಯದನ್ಯಸ್ಯ ಚೈವ ಹಿ ದ್ರವ್ಯತ್ವಮನ್ಯಭಾವೋ ವಾ ಧರ್ಮಾಣಾಂ ನೋಪಪದ್ಯತೆ. ಒಂದು ವಸ್ತು ಲಭ್ಯವಾಗಬೇಕು ಅಂದ್ರೆ ಜನ್ಮಿಸಿ ಲಭ್ಯವಾಗಬೇಕು ಅಂದ್ರೆ ವಿಕಾರಕ್ಕೆ ಒಳಪಟ್ಟು ಲಭ್ಯವಾಗಬೇಕು ಅಂದ್ರೆ ಇನ್ನೊಂದು ವಸ್ತು ಅದಕ್ಕೆ ಅವಶ್ಯಕತೆ ಇದೆ. ಐ ರಿಪೀಟ್, ಒಂದು ವಸ್ತು ಹುಟ್ಟುತ್ತದಪ್ಪ, ಯಾಕೋ ವಸ್ತು ನಿನ್ನೆ ಕಂಡಾಗಿ ಇವತ್ತು ಕಾಣ್ತಾ ಇಲ್ಲ, ಏನೋ ವಿಕಾರ ಆಗಿದೆ ಇತ್ಯಾದಿ. ವಸ್ತುವಿನಲ್ಲಿ ನಾವು ಈ ಪ್ರಕಾರವಾಗಿ ಕಾಣುವುದೇನಿದೆಯೋ ಇದಕ್ಕೆ ಇನ್ನೊಂದು ವಸ್ತುವಿನ ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನ ಹಿಂಗೆ ಕಾಣಲಿಕ್ಕೆ ಸಾಧ್ಯ. ಆವಾಗ ಇನ್ನೊಂದು ವಸ್ತು ಅನ್ನೋದು ಕಾರಣವಾಗ್ತದೆ ಮತ್ತು ಈ ವಸ್ತು ಅನ್ನೋದು ಏನಾಗ್ತದೆ, ಇದು ಕಾರ್ಯ. ವಿಕಾರಕ್ಕೆ ಒಳಪಟ್ಟ ವಸ್ತು ಇದು ಕಾರ್ಯ. ಈಗ ಜಗತ್ತು ಇದು ಕಾರ್ಯ, ಆತ್ಮ ಕಾರಣ ಅಂತ ಆಗಿದ್ದೆ ಆದರೆ ಇದು ಒಪ್ಪುವಂತ ಮಾತಲ್ಲ ಅನ್ನೋದು ಈ ಡಿಸ್ಕಷನ್ ನಡೆದಿದೆ. ಎರಡು ಮೂರು ಕಾರಣಗಳಿವೆ. ಮೊದಲನೇದು ನೋಡೋಣಂತೆ, ಉಂಟಾದದ್ದಕ್ಕೆ ವಸ್ತುತ್ವವೇ ಇಲ್ಲ. ಉಂಟಾದದ್ದಕ್ಕೆ ಭಾವ ಇಲ್ಲ. ಏತನಿಂದ ಉಂಟಾಯ್ತಪ್ಪ ಇದು? ಆತ್ಮನಿಂದ ಉಂಟಾಯ್ತು. ಆತ್ಮನಿಂದ ಉಂಟಾಯ್ತು ಅನ್ನಲಿಕ್ಕೆ ಆತ್ಮನ ದ್ರವ್ಯಗಳೇನು? ಆತ್ಮನ ಉಂಟಾಯ್ತು ಅಂತ ಹೇಳ್ಬೇಕಾದ್ರೆ ಆತ್ಮನ ಅವಯವಗಳನ್ನು ಹೇಳಬೇಕಾಗ್ತದೆ. ಹೇಳು, ದ್ರವ್ಯಗಳೇನು ಹೇಳು? ಏನ್ ನಿರ್ಧಾರ ಬಂದ್ರಿ? ಆತ್ಮನಲ್ಲಿ ದ್ರವ್ಯ ಇಲ್ಲ, ಉಂಟಾದ ಜಗತ್ತಿನಲ್ಲಿ ದ್ರವ್ಯ ಇಲ್ಲ, ಇರುವಿಕೆ ಒಂದು ಹೊರತುಪಡಿಸಿ ಬೇರೆ ಯಾವ ದ್ರವ್ಯಗಳು ಇಲ್ಲ, ಇರುವಿಕೆ ಇದು ದ್ರವ್ಯ ಅಲ್ಲ. ಇದೆ ಅನ್ನೋದೇನಿದೆಯೋ ಅದು ದ್ರವ್ಯ ಅಲ್ಲ. ಘನದ್ರವ್ಯವೇ, ರಸದ್ರವ್ಯವೇ, ಕಠಿಣ ದ್ರವ್ಯವೇ, ಇದು ದ್ರವ್ಯ. ಇವೆಲ್ಲ ಇಲ್ಲಿ ಕಾಣ್ತಾವ. ಕಠಿಣ ವರ್ತುಳಾದಿ ರೂಪಗಳು, ಇದು ದ್ರವ್ಯ. ಕಾರಣನೋ ಆತ್ಮನು ಕಾರಣವಾದಾನು ಆತ್ಮನಲ್ಲಿ ದ್ರವ್ಯಗಳು ಇದ್ದದ್ದೇ. ಆದರೆ ಆಭಾಸವು ಸತ್ಯವಾದೀತು ಜಗತ್ತಿನಲ್ಲಿ ದ್ರವ್ಯ ಇದ್ದದ್ದೇ. ಆದರೆ ಉದಾಹರಣೆಯಲ್ಲಿ ಹೆಂಗೆ ತಗೋತೀರಿ? ರಜ್ಜು ಸರ್ಪವು ದ್ರವ್ಯವನ್ನು ಹೊಂದಿದ್ದೇ ಆದರೆ ಸರ್ಪ ಉಂಟಾಯಿತು ಅನ್ನುವಂಥದ್ದು ಸತ್ಯವಾದೀತು. ಅದು ಸತ್ಯವಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಯಾವುದೂ ಉಂಟಾಗಿಲ್ಲ, ದ್ರವ್ಯತ್ವ ಇಲ್ಲ. ದ್ರವ್ಯಂ ದ್ರವ್ಯಸ್ಯ ಹೇತು, ವಸ್ತುವಿಗೆ ವಸ್ತುನೇ ಕಾರಣ. ಅದನ್ನು ಇನ್ನಷ್ಟು ಚಂದ ಹೇಳಬಹುದು. ಒಂದು ಒಂದಕ್ಕೆ ಕಾರಣವಾದೀತು, ಅನ್ಯಸ್ಯ ಅನ್ಯತ ಅನ್ಯಸ್ಯ ಚೈವಹಿ, ಒಂದು ಇನ್ನೊಂದಕ್ಕೆ ಕಾರಣವಾದೀತು. ಏನು ಶಬ್ದ? ಹಲೋ, ಕೇಳಲಿಕ್ಕೆ ಮಾತಾಜಿ ಇಟ್ಟೆಲ್ಲ ಹೋಗ್ಬಿಟ್ಟು. ಓಕೆ, ನೀವೇ ಅದು ಕಿರಿಕಿರಿ ಮಾಡ್ತದೆ, ಟೀ ಟೀ ಟೀ ಟೀ ಅಂತ ದೂರ ಇಡೋಂಗಿಲ್ಲ ಅವರು. ಇಲ್ಲೇ ಹೇಳ್ತಾರೆ, ಯಾಕೆ ರೆಕಾರ್ಡಿಂಗ್ ಚಲೋ ಆಗಿದೆ ಅಂತ. ಗಂಟಲ್ದಾಗ ಇಟ್ಬಿಡ್ರಿ, ಮಸ್ತ್ ರೆಕಾರ್ಡಿಂಗ್. ಮತ್ತೆ ಅವ್ರಿಗೆ ಗೊತ್ತಾಗದಲ್ಲ ಪಾಪ, ಹಿಂಗೆ ಶಬ್ದ ಆಗಿರುತ್ತೆ ಅಂತ ಅವ್ರಿಗೇನು ಗೊತ್ತಾಗುತ್ತಲ್ಲ. ಅವರು ಉಪನ್ಯಾಸದಲ್ಲಿ ಮಗ್ನರಾಗಿಬಿಟ್ರು. ಏನ್ ಹೇಳ್ತಾರೆ ಈಗ? ಧರ್ಮ ಧರ್ಮಾಣ, ಏನ್ ಧರ್ಮ ಇದೆ ಎನ್ನುವುದು ಧರ್ಮ. ಅರಿವು ಎನ್ನುವುದು ಧರ್ಮ. ಈ ಅರಿವು ಎನ್ನುವ ಧರ್ಮಕ್ಕೆ ದ್ರವ್ಯತ್ವ ಅಭಾವ, ದ್ರವ್ಯತ್ವ ಇಲ್ಲ. ವಾ ಅನ್ಯ ಭಾವ, ಬೇರೆನೆ ಯಾವ ಭಾವವೂ ಇಲ್ಲ. ಅರಿವಿಗೆ ಅರಿವೆನ್ನುವ ಧರ್ಮವನ್ನು ಹೊರತುಪಡಿಸಿ ಬೇರೆ ಇನ್ನು ಯಾವ ಭಾವಗಳು ಇಲ್ಲ, ಅನ್ಯ ಭಾವಗಳು ಇಲ್ಲ. ನ ಉಪಪದ್ಯತೆ ಹೊಂದಿ ಬರೋದು. 302 ಭಾಷ್ಯ ದ್ರವ್ಯಂ ದ್ರವ್ಯಸ್ಯ ಅನ್ಯಸ್ಯ ಅನ್ಯತ್ ಹೇತುಃ ಕಾರಣಂ ಸ್ಯಾತ್ ನ ತು ತಸ್ಯೈವ ತತ್ ನಾಪಿ ಅದ್ರವ್ಯಂ ಕಸ್ಯಚಿತ್ ಕಾರಣಂ ಸ್ವತಂತ್ರ ದೃಷ್ಟಂ ಲೋಕೇ ಸ್ವತಂತ್ರಂ ದೃಷ್ಟಂ ಲೋಕೇ. ಒಂದು ದ್ರವ್ಯವು ಇನ್ನೊಂದು ದ್ರವ್ಯಕ್ಕೆ ಕಾರಣವಾಗಿದ್ದೇ ಆದರೆ ಕಾರ್ಯಕಾರಣ ಭಾವ ತರಬಹುದಾಗಿತ್ತು. ದ್ರವ್ಯಂ ದ್ರವ್ಯಸ್ಯ ಅನ್ಯಸ್ಯ ಅನ್ಯತ್ ಹೇತುವು ಕಾರಣಂ ಸ್ಯಾತ್, ಕಾರಣ ಕಾರ್ಯ ಭಾವ ತರಬಹುದಾಗಿತ್ತು. ಅದಕ್ಕೆ ಅದೇ ಕಾರಣ ಆಗ್ಬಹುದಲ್ಲ, ನ ಅದಕ್ಕೆ ಅದೇ ಕಾರಣವಾಗಲಿಕ್ಕೆ ಸಾಧ್ಯ, ನ ತು ತಸ್ಯೈವ ತತ್, ಅದಕ್ಕೆ ಅದೇ ಕಾರಣವಾಗಲಿಕ್ಕೆ ಸಾಧ್ಯವಿಲ್ಲ. ನಾಪಿ ಅದ್ರವ್ಯಂ ಕಶ್ಚಿತ್ ಕಾರಣಂ, ಅದು ದ್ರವ್ಯವೇ ಅಲ್ಲದೇ ಇದ್ದಾಗ ಅದು ಇನ್ನೊಂದಕ್ಕೆ ಕಾರಣ ಹೇಗಾಗ್ತದೆ? ಕಶ್ಚಿತ್ ಕಾರಣಂ ಸ್ವತಂತ್ರಂ ದ್ರಷ್ಟುಂ ಲೋಕೇ, ತಾನೂ ಕಾರಣವಾಗುವುದಿಲ್ಲ, ತನಗೆ ತಾನೂ ಕಾರಣವಾಗುವುದಿಲ್ಲ, ಇನ್ನೊಂದಕ್ಕೂ ಕಾರಣವಾಗುವುದಿಲ್ಲ. ಯಾವುದು? ದ್ರವ್ಯ ಇಲ್ಲ. ಕರೆಕ್ಟ್. ದ್ರವ್ಯತ್ವ ಎನ್ನುವುದು ಇಲ್ಲದೇ ಇದ್ದಾಗ ತಾನು ತನಗೂ ಕಾರಣ ಆಗುವುದಿಲ್ಲ, ತಾನು ಇನ್ನೊಬ್ಬರಿಗೂ ಕಾರಣವಾಗುವುದಿಲ್ಲ. ಭಾಷ್ಯ ನ ಚ ದ್ರವ್ಯತ್ವಂ ಧರ್ಮಾಣಾಂ ಆತ್ಮನಾಂ ಉಪಪದ್ಯತಿ. ದ್ರವ್ಯವಲ್ಲದೆ ಹೋದರೂ ಇಂತಹದ್ದಕ್ಕಿದು ಕಾರಣ ಅಂತ ಲೋಕದಲ್ಲಿ ಒಂದೂ ಉದಾಹರಣೆ ಇಲ್ಲ. ದ್ರವ್ಯತ್ವವಲ್ಲದೆ ಹೋದರೂ ಇಂಥದ್ದಕ್ಕೆ ಇದು ಕಾರಣವಾಗಿದೆ ಅಂತ ಒಂದು ಉದಾಹರಣೆ ತೋರಿಸಿ. ದ್ರವ್ಯತ್ವ ಇರಬಾರದು, ಏನಕ್ಕೂ ಕಾರಣವಾಗಿರಬೇಕು. ಇಲ್ಲ ಇಲ್ಲ, ದ್ರವ್ಯತ್ವ ಇರಬಾರದು ಅಂದರೆ ಅದಕ್ಕೆ ವಸ್ತುತ್ವ ಇರಬಾರದು, ಅದು ಇಂಥದ್ದಕ್ಕೆ ಕಾರಣವಾಗಿದೆ, ಸಾಧ್ಯನೇ ಇಲ್ಲ. ಇಷ್ಟೊಂದು ಮರಿ ಸರ್ಪಗಳಿಗೆ ಅರಜ್ಜ ಸರ್ಪವೇ ಕಾರಣ. ಉದಾಹರಣೆ ಹುಡುಕ್ಬೇಕಲ್ಲ, ಮತ್ತೆ ಅಲ್ಲಿ ಕೊಟ್ಟಿಲ್ಲ ಅವರು. ಇಷ್ಟೊಂದು ಮರಿ ಸರ್ಪಗಳಿವೆಯಲ್ಲ, ಎಲ್ಲ ಒಂದೊಂದು ಅಡಿ ಎರಡು ಅಡಿ ಮರಿ ಸರ್ಪಗಳು, ಇಷ್ಟು ಮರಿ ಸರ್ಪ ಮೊದಲು ಹಂಗಿರ್ತಿದ್ವಿ ಇಲ್ಲಿ, ಇಷ್ಟೆ ಕಪ್ಪು ಕಾಳಿಂಗ, ಎಲ್ಲಿ ಕೈ ಹಾಕ್ತಿರೋ ಒಂದು ಹಾವು ಈ ಗುಡ್ಡದಾಗ, ಈ ಗುಡ್ಡದಾಗ ಮಾತ್ರ ಅವೆಲ್ಲ ಮರಿ ಸರ್ಪಗಳು ಎಲ್ಲಿಂದ ಬಂದ್ವು? ರಜ್ಜು ಸರ್ಪದ. ರಜ್ಜು ಸರ್ಪ ಎಲ್ಲಿಂದ ಬಂತು? ದಿವಸ ಉಪನ್ಯಾಸದಾಗ. ಅದು ಬಿಟ್ಟು ಉಪನ್ಯಾಸನ ಇಲ್ಲಲ್ಲ. ಆ ರಜ್ಜು ಸರ್ಪದಿಂದ ಈ ಮರಿ ಸರ್ಪಗಳು ಬಂದವು ಅಂತ ಹೇಳಿದ್ರೆ ಹೇಗೆ ಅಸಾಧ್ಯವೋ, ಕಾರ್ಯಕಾರಣ ಭಾವ ಬರೋದಿಲ್ವೋ, ಹಾಗೆ ಇಲ್ಲಿ ಕೂಡ ಆತ್ಮನು ಯಾವುದೇ ಕಾರ್ಯಕಾರಣ ಭಾವಕ್ಕೆ ಒಳಗಾಗಿಲ್ಲ. ಅನ್ಯತ್ವಂ ವಾ ಕುತಶ್ಚಿತ್ ಏನ ಅನ್ಯಸ್ಯ ಕಾರಣತ್ವಂ ಕಾರ್ಯತ್ವಂ ವಾ ಪ್ರತಿಪದ್ಯೇತ್ ಅತಃ ಅದ್ರವ್ಯತ್ವಾತ್ ಅನನ್ಯತ್ವಾಚ್ಚ ನ ಕಶ್ಚಿತ್ ಕಾರ್ಯಂ ಕಾರಣಂ ವಾ ಆತ್ಮ ಇತ್ಯರ್ಥಃ. ನಾವು ಒಂದು ಸಿದ್ಧಾಂತಕ್ಕೆ ಬಂದ್ವಿ. ಈಗ ಏನು ಸಿದ್ಧಾಂತ ಅಂದ್ರೆ ಒಂದು ಅಂತ ಹೇಳ್ತೇನೆ ನಿಮಗೆ, ವೇದಾಂತ ಇದು ಯಾವತ್ತು ಸಿದ್ಧಾಂತ? ನಿಮ್ಮ ಮನಸ್ಸಿನಾಗಿರ್ಬೇಕು. ವೇದಾಂತ ಇದು ಯಾರ್ದೋ ಒಬ್ಬರದ ಮತ ಅಲ್ಲ. ಶಿಗ್ಗಾ ರೋಡ್ನಾಗ ಒಂದು ಹೋಟೆಲ್ ಶುರು ಆಗ್ಯದ ಸವಿತಾ, ಅದ್ರ ಹೆಸರು ಕಲ್ಟ್. ಕಲ್ಟ್ ಹೌದನ? ಕಲ್ಟ್, CULT, ಕಲ್ಟ್. ಕಲ್ಟ್ ಅಂದ್ರೆ ಏನು? ಮತ, ದ್ವೈತ ಮತ, ದ್ವೈತ ಕಲ್ಟ್, ಅದ್ವೈತ ಕಲ್ಟ್, ಜೈನಿಸಂ ಕಲ್ಟ್, ಬೌದ್ಧಿಸಂ ಕಲ್ಟ್, ಹಿಂದೂ ಕಲ್ಟ್ ಅಲ್ಲ, ಅದು ಸಿದ್ಧಾಂತ. ದ್ವೈತ ಕಲ್ಟ್ ಅದ್ವೈತ ಸಿದ್ಧಾಂತ, ಅದ್ವೈತ ಕಲ್ಟ್ ಅನ್ಬಾರ್ದು ಯಾವತ್ತು. ಒಂದೇನು ಉಪನ್ಯಾಸ ಮಾಡಿದೆ ಎಲ್ಲ ಮಾಡಿದ ನಾ ಇದನ್ನು. ಅದ್ವೈತ, ನಾವು ಅದ್ವೈತವಾದಿಗಳು, ಅದ್ವೈತದಲ್ಲಿ ವಾದನೇ ಇಲ್ಲ. ಅದ್ವೈತವಾದಿ ಹೆಂಗಾಗ್ತೀನಿ? ಅದ್ವೈತವಾದಿಗಳಂತೇಳಿ ಅವ್ರು ಮೂರ್ಖರು, ನಾಳೆ ಮೂರ್ಖರಾಗಬಾರ್ದು, ನಾವು ಸಹ ಮೂರ್ಖರಾಗೋಣ ಅಂತ. ದ್ರವ್ಯತ್ವ ಅನ್ನುವಂಥದ್ದು ಏನಿದೆ ಅಲ್ಲ, ಆ ದ್ರವ್ಯತ್ವ ಅನ್ನುವಂಥದ್ದೇ ಇಲ್ಲ. ಆತ್ಮ ಇದು ದ್ರವ್ಯ ಅಲ್ಲ. ಆತ್ಮ ಇನ್ ರಿಯಾಲಿಟಿ ಧರ್ಮ, ತನ್ನ ವಾಸ್ತವಿಕತೆಯಲ್ಲಿ ಧರ್ಮ. ಅರಿವು ಧರ್ಮ, ಅನಂತತೆ ಧರ್ಮ, ಸತ್ಯಂ ಧರ್ಮ, ಇವೆಲ್ಲ ಧರ್ಮ, ಇವು ದ್ರವ್ಯ ಅಲ್ಲ. ಹೀಗಾಗಿ ಇಂತಹ ವಿಜ್ಞಾನದಿಂದ ಯಾವುದೇ ಕಾರಣತ್ವವಾಗಲಿ, ಯಾವುದೇ ಕಾರ್ಯವಾಗಲಿ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಅತಃ ಅದ್ರವ್ಯತ್ವಾದ ಅನ್ಯತ್ವಾಚ್ಚ ನ ಅನ್ಯತ್ವಾಚ್ಚ ಕಶ್ಚಿತ್ ಕಾರ್ಯಂ ಕಾರಣಂ ವಾ ಆತ್ಮ ಇತ್ಯರ್ಥ. ಯಾವುದೇ ಕಾರ್ಯಕಾರಣ ಭಾವಗಳಿಗೆ ಒಳಪಡದೆ ಇರುವಂತಹದ್ದು ಯಾವುದು, ಅದು ಆತ್ಮ ಎಂದು ಪ್ರಸಿದ್ಧವಾಗಿದೆ. ಇದು ಯಾವುದಕ್ಕೂ ಕಾರ್ಯವೂ ಅಲ್ಲ, ಇದು ಯಾವುದರ ಕಾರಣವೂ ಅಲ್ಲ. ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ. ಕೊನೆಗೆ ದಿಸ್ ಇಸ್ ದಿ ಸಿದ್ಧಾಂತ. ಆದ್ರೆ ಬಿಡಿ ಸ್ವಾಮಿ, ಯಾವಾಗ ಒಂದ್ ದಿವಸ ಇದು ಆತ್ಮ ಹುಟ್ಟಿರಬಹುದಲ್ಲ? ಇದು ಏವಂ ಚಿತ್ತ ಜಾ ಧರ್ಮ, ಹೇ ಧರ್ಮ, ಏವಂ ಚಿತ್ತ ಜಾ ಧರ್ಮ, ಚಿತ್ತಂ ವಾಪಿನ ಧರ್ಮಜಂ, ಏವಂ ಹೇತು ಫಲ ಜಾತಿಂ ಪ್ರವಿಶಂತಿ ಮನೀಷಿಣಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್. ನಾರಾಯಣ ನಾರಾಯಣ. ಜೈ ಶ್ರೀ ದಯಾನಂದ ಜೀ.